ಕಿಸಾನ್ ವಾಣಿ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ್ ವಾಣಿಯಲ್ಲಿ ಹೈನು ಹೊನ್ನು, ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ, ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಹಾರ್ಮೋನ್ಗಳ ಉಳಿಕೆ, ಈ ಕುರಿತು ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗೆ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಎರಡು ಪ್ರಕಟಣೆಗಳು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ದಂಪತಿಗಳಿಗೆ ಆಸರೆ ಸಂತಸ ಐವಿಎಫ್ ಅಂಡ್ ಎಂಡೋ ಸರ್ಜರಿ ಸೆಂಟರ್ ಮೈಸೂರು ಮತ್ತು ಹಾಸನ್. ಕಾಲ್ 9620000969. ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು. ಕೇಳಿ ಬಾನುಲಿ ಸರಣಿ ಹೈನು ಹೊನ್ನು. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಗ್ತಿದೆ. ಇದರಲ್ಲಿ ಕೇಳೋಣ, ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಹಾರ್ಮೋನ್ಗಳ ಉಳಿಕೆ, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಚೋದಕಗಳು ಇವೆಯೇ, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಇತ್ತೀಚೆಗೆ ಜನಸಾಮಾನ್ಯರೆಲ್ಲರೂ ಕೂಡ ಮಾತನಾಡಿಕೊಳ್ತಾರೆ, ತಾವು ಬಳಕೆ ಮಾಡತಕ್ಕಂತಹ ಹಾಲಿರಬಹುದು, ಮೊಸರಿರಬಹುದು, ಬೆಣ್ಣೆ ಇರಬಹುದು, ತುಪ್ಪ ಇರಬಹುದು, ತಿನ್ನಲಿಕ್ಕೆ ಬಳಸ್ತಕ್ಕಂತಹ ಕೋಳಿ, ಇತ್ತೀಚೆಗೆ ಏನು ಬಾಯ್ಲರ್ ಕೋಳಿ ಮತ್ತೆ ಫಾರಂ ಕೋಳಿ ಅಂತ ಹೇಳಿ ಬಂದಿದೆಯೋ, ಇಂತಹ ಪ್ರಾಣಿಜನ್ಯ ಉತ್ಪನ್ನಗಳು ಏನಿದ್ದಾವೋ ಇವುಗಳಲ್ಲಿ ಚೋದಕಗಳು ಅಥವಾ ಈ ಹಾರ್ಮೋನ್ಗಳು ಇರುತ್ತೆ ಅನ್ನುವಂಥದ್ದು. ಇವುಗಳ ಉತ್ಪಾದನೆಗೂ ಕೂಡ ಹಾರ್ಮೋನ್ಗಳ ಬಳಕೆಯನ್ನ ಮಾಡ್ತಾರೆ. ಹಾಗಾಗಿ ಆ ಹಾರ್ಮೋನ್ಗಳು ನಮ್ಮ ದೇಹವನ್ನ ಪ್ರವೇಶ ಮಾಡಿ ಒಂದಷ್ಟು ಸಮಸ್ಯೆಯನ್ನ ಉಂಟು ಮಾಡುತ್ತೆ ಅನ್ನುವಂತಹ ಮಾತುಗಳನ್ನ ಅಲ್ಲಲ್ಲಿ ನಾವು ಕೇಳ್ತಾ ಇರ್ತೇವೆ. ಚೋದಕಗಳು ಅಥವಾ ಈ ಹಾರ್ಮೋನ್ಗಳು ನಿಜವಾಗಿಯೂ ಕೂಡ ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಇರ್ತವ, ಇದ್ದದ್ದೇ ಆದರೆ ಎಷ್ಟು ಪ್ರಮಾಣದಲ್ಲಿ ಇರುತ್ತೆ, ಯಾವ್ಯಾವ ಹಾರ್ಮೋನ್ಗಳು ಇದರಲ್ಲಿ ಇರುತ್ತೆ, ಇವು ನಮ್ಮ ಆರೋಗ್ಯದ ಮೇಲೆ ಏನೆಲ್ಲ ಪರಿಣಾಮವನ್ನ ಉಂಟು ಮಾಡುತ್ತೆ ಅನ್ನುವಂಥ ವಿಚಾರಗಳನ್ನ ಇವತ್ತು ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಶರೀರ ಕ್ರಿಯಾ ಮತ್ತು ಜೀವರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಹೇಮಂತ್ ಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಹೇಮಂತ್ ಗೌಡರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಾವು ಈ ಹಾರ್ಮೋನ್ಗಳ ಬಗ್ಗೆ ಕೇಳಿರ್ತೀವಿ. ಹಾರ್ಮೋನ್ ಅನ್ನುವಂಥದ್ದು ನಮ್ಮಲ್ಲೂ ಕೂಡ ಇರುತ್ತೆ, ಬೇರೆ ಬೇರೆ ಪ್ರಾಣಿಗಳಲ್ಲೂ ಕೂಡ ಇರುತ್ತೆ. ಒಟ್ಟಾರೆ ಯಾವ ಪ್ರಾಣಿಗೆ ಜೀವ ಇರುತ್ತೋ ಅಥವಾ ಯಾವ ವಸ್ತುವಿಗೆ ಜೀವ ಇರುತ್ತೋ ಅಲ್ಲೆಲ್ಲ ಹಾರ್ಮೋನ್ ಇರುತ್ತೆ ಅನ್ನುವಂಥದ್ದನ್ನು ನಾವು ಕೇಳಿರುತ್ತೇವೆ. ಏನು ಈ ಹಾರ್ಮೋನ್ ಅಂತ ಅಂದ್ರೆ ಏನು? ಎಲ್ರಿಗೂ ನಮಸ್ಕಾರ. ಈ ಹಾರ್ಮೋನ್ ಅಥವಾ ಕನ್ನಡದಲ್ಲಿ ನಾವೇನು ಚೋದಕಗಳು ಅಂತ ಕರಿತೀವಿ, ಇವು ಪ್ರಾಣಿಗಳಲ್ಲೂ ಇದೆ, ಸಸ್ಯಗಳಲ್ಲೂ ಇದೆ, ಹಾಗೂ ನಮ್ಮ ಮನುಷ್ಯರಲ್ಲೂ ಸಹ ಇದ್ದಾವೆ. ಯಾವುದೇ ಜೀವ ಇರತಕ್ಕಂಥ ಜೀವಿಗಳಲ್ಲಿ ಹಾರ್ಮೋನ್ಗಳಿವೆ. ಈ ಹಾರ್ಮೋನ್ಗಳು ಏನು? ಈ ಹಾರ್ಮೋನ್ಗಳು ಸಾಮಾನ್ಯವಾಗಿ ಜೀವರಾಸಾಯನಿಕಗಳು, ಅಂದರೆ ಕೆಲವು ಹಾರ್ಮೋನ್ ಅಥವಾ ಚೋದಕಗಳನ್ನ ಉತ್ಪತ್ತಿ ಮಾಡುವಂತಹ ಗ್ರಂಥಿಗಳು. ನಮಗೆ ಗೊತ್ತಿರತಕ್ಕಂಥ ಪ್ಯಾಂಕ್ರಿಯಾಸ್ ಅಂತ, ನೀವೇನು ಇನ್ಸುಲಿನ್ ಅಂತೀರಿ, ಅದು ಪ್ಯಾಂಕ್ರಿಯಾಸ್ ಅಂತ ಒಂದು ಅಂಗಾಂಗ ಇದೆ, ಅದರಿಂದ ಉತ್ಪತ್ತಿ ಆಗುವಂಥದ್ದು. ಅದೇ ರೀತಿ ಥೈರಾಯ್ಡ್, ಈ ಒಂದು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿ ಆಗುವ ಗಂಟಲಲ್ಲಿರ್ತಕ್ಕಂಥದ್ದು. ಸೊ ಈ ರೀತಿಯಾಗಿ ಜೀವ ರಾಸಾಯನಿಕಗಳಾಗಿದ್ದ ಈ ಹಾರ್ಮೋನ್ಗಳು, ಈ ಹಾರ್ಮೋನ್ಗಳು ಉತ್ಪತ್ತಿ ಮಾಡುವಂತಹ ಗ್ರಂಥಿಗಳಿಂದ ಉತ್ಪಾದನೆಯಾಗಿ ಇವು ದೇಹದಲ್ಲಿರ್ತಕ್ಕಂಥ ಒಂದು ಮತ್ತು ಇನ್ನೊಂದು ಅಂಗಾಂಗಗಳು ಏನಿದಾವೆ ಅವೆರಡರುಗಳ ಮಧ್ಯೆ ಸಂವಹನ ಕ್ರಿಯೆಗೆ ಉಪಯೋಗ ಮಾಡುವಂತಹ ಒಂದು ಜೀವ ರಾಸಾಯನಿಕಗಳಿವು. ಇವುಗಳು ನಮ್ಮ ದೇಹದಲ್ಲಿ ಇರಲೇಬೇಕು, ಯಾಕೆ ಅಂದ್ರೆ ಒಂದಕ್ಕೊಂದು ಅಂಗಾಂಗಗಳು ಪೂರಕವಾಗಿ ಕೆಲಸ ಮಾಡಬೇಕಾಗುತ್ತೆ. ಮತ್ತೆ ಈ ಜೀವ ರಾಸಾಯನಿಕಗಳು, ಈ ಹಾರ್ಮೋನ್ಗಳು ಪ್ರತಿಯೊಂದು ಜೀವಕೋಶದಲ್ಲಿ ನಡೆಯೋ ಇರ್ತಕ್ಕಂಥ ಕ್ರಿಯೆಗಳನ್ನ ಉತ್ತೇಜನ ಮಾಡಬಹುದು ಅಥವಾ ನಿರ್ಬಂಧ ಮಾಡಬಹುದು ಅಥವಾ ಬೇರೆ ಬೇರೆ ರೀತಿಯಾದ ಕಾರ್ಯಗಳನ್ನ ಒಂದುಗೂಡಿಸಿ ಮುಂದಕ್ಕೆ ತಗೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಉತ್ಪತ್ತಿ ಆಗುವಂತಹ ಜೀವ ರಾಸಾಯನಿಕಗಳು ಈ ಹಾರ್ಮೋನ್ಗಳು. ಈ ಹಾರ್ಮೋನ್ಗಳಲ್ಲಿ ನಾವು ಪ್ರಮುಖವಾಗಿ ದೇಹ ಬೆಳವಣಿಗೆಗೆ, ಮಾಂಸ ಉತ್ಪಾದನೆಗೆ, ಹಾಲು ಉತ್ಪಾದನೆಯಲ್ಲಿ, ಲೈಂಗಿಕ ಕ್ರಿಯೆ ಮತ್ತೆ ಸಂತಾನೋತ್ಪತ್ತಿ, ಈ ಎಲ್ಲಾ ಕ್ರಿಯೆಗಳಿಗೂ, ಅಂದ್ರೆ ಒಂದು ಭ್ರೂಣ ಒಂದು ತಾಯಿಯ ಗರ್ಭದಲ್ಲಿ ಸೃಷ್ಟಿ ಆದಾಗಿಂದನೂ ಅಂತಿಮವಾಗಿ ಕೊನೆ ಉಸಿರಿನವರೆಗೂ ಈ ಹಾರ್ಮೋನ್ಗಳು ದೇಹದಲ್ಲಿ ಇರಲೇಬೇಕು. ಈ ಹಾರ್ಮೋನ್ಗಳು ಏರುಪೇರು ಆದಾಗ ಮಾತ್ರ ಎಷ್ಟೊಂದು ಬೇರೆ ಬೇರೆ ರೀತಿಯಾದ ಕಾಯಿಲೆಗಳನ್ನ ನಾವು ಕಾಣ್ತೀವಿ. ಸಸ್ಯಗಳಲ್ಲೂ ಇದೆ, ಪ್ರಾಣಿಗಳಲ್ಲೂ ಇದೆ. ಈ ಹಾರ್ಮೋನ್ಗಳನ್ನ ನಮ್ಮ ಪ್ರಾಣಿ ಸಂಕುಲದಲ್ಲಿ ಮೂರು ವಿಧವಾಗಿ ವಿಂಗಡಿಸಬಹುದು. ಒಂದು ಸ್ಟೀರಾಯ್ಡ್ ಹಾರ್ಮೋನ್ಗಳು, ಇನ್ನೊಂದು ನಾನ್ ಸ್ಟೀರಾಯ್ಡ್ ಹಾರ್ಮೋನ್ಗಳು, ಮತ್ತೆ ಇನ್ನೊಂದು ಬೀಟಾ ಅಗೋನಿಸ್ಟ್ಗಳು ಅಂತ ನಾವು ಕರಿತೀವಿ. ಈ ಒಂದು ಬೀಟಾ ಅಗೋನಿಸ್ಟ್ಗಳಲ್ಲಿ ಕ್ಲೆನ್ಬಿಟ್ರಾಲ್, ಸಿಮೆಟ್ರಾಲ್, ಸಾಲ್ಬುಟಮಾಲ್ ಅಥವಾ ಜೆಲ್ಪೆಟ್ರಾಲ್ ಅಂತ ಹೇಳಿ ಕೆಲವು ಇಂಗ್ಲಿಷ್ ನಾಮ ನಿರ್ದೇಶನಗಳಿದಾವೆ ಇವಕ್ಕೆ. ಇನ್ನ ಲೈಂಗಿಕ ಹಾರ್ಮೋನ್ಗಳಲ್ಲಿ ನಾವು ಸ್ಟೀರಾಯ್ಡ್ ಹಾರ್ಮೋನ್ಗಳನ್ನ ವಿಂಗಡಿಸ್ತೀವಿ ಸಾಮಾನ್ಯವಾಗಿ. ಈ ಸ್ಟೀರಾಯ್ಡ್ ಅಥವಾ ಲೈಂಗಿಕ ಹಾರ್ಮೋನ್ಗಳನ್ನ ಎಕ್ಸಾಂಪಲ್ ಹಂಗೆ ಮನುಷ್ಯರಲ್ಲೂ ಇರ್ತಕ್ಕಂಥವು ಯಾವು ಅಂತ ಅಂದ್ರೆ ಈಸ್ಟ್ರೋಜನ್ನು, ಆಂಡ್ರೋಜನ್ನು, ಗ್ಯಾಸ್ಟ್ರೋಜೆನ್ಸ್. ಒಂದು ಈಸ್ಟ್ರಸ್ ಸೈಕಲ್ಗೆ ಅಥವಾ ಮೆನ್ಸ್ಟ್ರಲ್ ಸೈಕಲ್ಗೆ ಏನು ಪೂರಕವಾಗಿ ಈ ಹಾರ್ಮೋನ್ಗಳು ಕೆಲಸ ಮಾಡುತ್ತವೆ. ಇನ್ನು ನಾನ್ ಸ್ಟೀರಾಯ್ಡ್ ಹಾರ್ಮೋನ್ಗಳಲ್ಲಿ ಥೈರಾಯ್ಡ್ ಹಾರ್ಮೋನು, ಇನ್ಸುಲಿನ್ನು, ಗ್ರೋತ್ ಹಾರ್ಮೋನು, ಈ ತರ ಸ್ಟೀರಾಯ್ಡ್ ಏತರ ಹಾರ್ಮೋನ್ಗಳನ್ನ ನಾವು ಕಾಣಬಹುದು. ಈ ಹಾರ್ಮೋನ್ಗಳು ಖಂಡಿತವಾಗ್ಲೂ ಪ್ರಾಣಿಗಳಿಗೂ ಬೇಕು, ಮನುಷ್ಯರಿಗೂ ಬೇಕು, ಆದರೆ ಒಂದು ಪ್ರಮಾಣದಲ್ಲಿ, ನಿಗದಿತವಾದ ಅವಧಿಯಲ್ಲಿ ಮಾತ್ರ ಇವುಗಳು ಕೆಲಸ ಮಾಡುತ್ತವೆ. ಉದಾಹರಣೆಗೆ ಲೈಂಗಿಕ ಹಾರ್ಮೋನ್ಗಳು ಏನಿದಾವೆ, ಅವು ಪ್ರೌಢಾವಸ್ಥೆಗೆ ಬಂದ ನಂತರ ಅತಿ ಹೆಚ್ಚಾಗಿ ಸ್ರವಿಸಲ್ಪಡುತ್ತವೆ ಮತ್ತೆ ಕೆಲಸ ತೋರಿಸುತ್ತವೆ, ಅಲ್ಲಿವರೆಗೂ ಅವು ತೋರಿಸಿರಲ್ಲ. ಅದೇ ಗ್ರೋತ್ ಹಾರ್ಮೋನ್ಗಳು ಅಥವಾ ಬೆಳವಣಿಗೆ ಹಾರ್ಮೋನ್ಗಳು ಏನ್ ಕರಿತೀವಿ, ಅವು ಹುಟ್ಟಿದಾಗಿಂದನೂ ಪ್ರೌಢಾವಸ್ಥೆವರೆಗೂ ತುಂಬಾ ಅತಿ ಹೆಚ್ಚು ಪ್ರಮಾಣದಲ್ಲಿರುತ್ತವೆ, ಆನಂತರ ಅವು ಕಡಿಮೆ ಪ್ರಮಾಣ ಆಗ್ತಾ ಹೋಗ್ತವೆ. ಆ ರೀತಿಯಾಗಿ ಒಂದೇ ಮನುಷ್ಯನಲ್ಲಿ ಅಥವಾ ಒಂದೇ ಪ್ರಾಣಿಯಲ್ಲಿ ಹಾರ್ಮೋನ್ಗಳ ಪ್ರಮಾಣ ವಯಸ್ಸಿಗೆ ತಕ್ಕನಾಗೆ ಕ್ರಿಯೆಗೆ ಅನುಗುಣವಾಗಿ ಉತ್ಪಾದನೆ ಆಗ್ತಾ ಇರ್ತವೆ. ಈ ಮೊದಲಿಂದಲೂ ದಶಕಗಳ ಕಾಲದಿಂದಲೂ ಈ ಹಾರ್ಮೋನ್ಗಳು ಹಾಲು, ಮೊಟ್ಟೆ ಅಥವಾ ಮಾಂಸದಲ್ಲಿ ಇದಾವ ಅನ್ನೋ ಒಂದು ಚರ್ಚೆ ಇದ್ದೇ ಇದೆ. ಆದ್ರೆ ಇತ್ತೀಚೆಗೆ ನಮ್ಮ ಸಾರ್ವಜನಿಕರಲ್ಲಿ ಆಹಾರ ಮತ್ತೆ ಕೆಲವು ಕಾಯಿಲೆಗಳು ಸಂಬಂಧವಾಗಿ, ಏನಾದ್ರೂ ನಾನು ಬರೀ ಹಾಲು ಕುಡಿತಾ ಇರೋದ್ರಿಂದನೆ ತೊಂದರೆ ಆಗ್ತಾ ಇದೆಯಾ, ಮಾಂಸ ತಿಂತಾ ಇರೋದ್ರಿಂದ ತೊಂದರೆ ಆಗ್ತಾ ಇದೆಯಾ ಅನ್ನೋ ಒಂದಕ್ಕೊಂದು ಸಂಬಂಧನ ತಿಳಿಪಡಿಸಬೇಕು, ತಿಳಿಬೇಕು ಅನ್ನೋ ಒಂದು ಆಸಕ್ತಿ ಇರೋದ್ರಿಂದ ಪ್ರಾಣಿಜನ್ಯ ಹಾರ್ಮೋನ್ಗಳು ಇದಾವ ಅನ್ನೋದು ಬಹಳ ದೊಡ್ಡ ಅಗಾಧವಾಗಿ ಬೆಳೆದ್ಬಿಟ್ಟಿದೆ ಮನುಷ್ಯರಲ್ಲಿ. ಸೊ ಆ ನಿಟ್ಟಿನಲ್ಲಿ ನಾವು ಈ ಒಂದು ವಿಷಯನ ಮಾತಾಡಬೇಕಾಗುತ್ತೆ. ತಾವ್ ಹೇಳಿದ್ರಿ ಹಾರ್ಮೋನ್ಗಳು ಪ್ರತಿಯೊಂದು ಜೀವಿಯಲ್ಲೂ ಇರುತ್ತೆ ಅನ್ನುವಂಥದ್ದು, ಮತ್ತೆ ಆ ಜೀವಿಯ ಏನು ನಿತ್ಯದ ಬದುಕಿರುತ್ತೋ, ಚಟುವಟಿಕೆ ಇರುತ್ತೋ, ಅದೆಲ್ಲದಕ್ಕೂ ಕೂಡ ಅವು ಸಹಕಾರವನ್ನ ನೀಡ್ತವೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಹೇಳಿದ್ರಿ. ಈ ಥೈರಾಯ್ಡ್ ಅನ್ನುವಂಥದ್ದು ಕೂಡ ಒಂದು ಹಾರ್ಮೋನು, ಹಾಗೆ ಇನ್ಸುಲಿನ್ ಕೂಡ ಒಂದು ಹಾರ್ಮೋನು. ಇನ್ಸುಲಿನ್ ನಮ್ಮ ದೇಹದಲ್ಲಿ ಏನು ನಾವು ಆಹಾರವನ್ನು ತೆಗೆದುಕೊಳ್ತೀವೋ ಅದನ್ನ ಗ್ಲುಕೋಸ್ ಆಗಿ ಪರಿವರ್ತನೆ ಆಗುತ್ತೆ, ಅದನ್ನ ಬಳಕೆ ಮಾಡ್ಕೊಳ್ಳಿಕ್ಕೆ ಹೆಚ್ಚು ಕೆಲಸವನ್ನ ಮಾಡುತ್ತೆ, ಸಹಾಯವನ್ನ ಮಾಡುತ್ತೆ ಅನ್ನುವಂಥದ್ದು. ಈಗ ಹಾರ್ಮೋನ್ಗಳು ನಮ್ಮಲ್ಲೂ ಇರುತ್ತೆ, ಪ್ರಾಣಿಗಳಲ್ಲೂ ಇರುತ್ತೆ, ನಮ್ಮ ಅಗತ್ಯಕ್ಕೆ ಬೇಕಾದ ಹಾಗೆ ನಮಗಿರುತ್ತೆ. ಆ ಥರದ ಒಂದು ಉತ್ಪಾದನೆಯನ್ನ, ಒಂದು ನಿಯಂತ್ರಣವನ್ನ ನಮ್ಮ ಪ್ರಕೃತಿ ಅನ್ನುವಂಥದ್ದು ಮಾಡಿರುತ್ತೆ. ಆದ್ರೆ ಈ ಹಾರ್ಮೋನ್ಗಳು ಉತ್ಪನ್ನಗಳ ಮೂಲಕ ಹೊರಗಡೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಉದಾಹರಣೆಗೆ ನಾವು ಹಸುವಿನಿಂದ ಹಾಲು ಪಡ್ಕೊಳ್ತೀವಿ, ಮೊಸರು ಪಡ್ಕೊಳ್ತೀವಿ, ಬೆಣ್ಣೆ ಪಡ್ಕೊಳ್ತೀವಿ, ಇಲ್ಲಿ ಅದು ಬರಂತ ಸಾಧ್ಯತೆ ಇರುತ್ತಾ ಅಂತ ಅಂದ್ರೆ ಈ ಪ್ರಾಣಿ ಉತ್ಪನ್ನಗಳಲ್ಲಿ ಚೋದಕಗಳು ಅಥವಾ ಹಾರ್ಮೋನ್ಗಳು ಇರುತ್ತಾ ಅನ್ನುವಂಥದ್ದು. ಈ ಪ್ರಶ್ನೆಗೆ ಹೌದು ಇರುತ್ತೆ, ಆದ್ರೆ ಅದರ ಅಸ್ತಿತ್ವ ಆ ಪ್ರಾಣಿಜನ್ಯ ವಸ್ತುಗಳಲ್ಲಿ ಇದೆ ಅನ್ನೋದಕ್ಕಿಂತಲೂ ಯಾವ ಪ್ರಮಾಣದಲ್ಲಿದೆ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಎಷ್ಟು ಪ್ರಮಾಣ, ಒಂದು ಲೀಟರ್ ಹಾಲಲ್ಲಿ ಎಷ್ಟು ಮಿಲಿಗ್ರಾಮ್ ಇದೆ ಯಾವುದೇ ಒಂದು ಹಾರ್ಮೋನ್ ಆಗ್ಬೋದು, ಅದು ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಯಾವುದೇ ಒಂದು ಹಾರ್ಮೋನು ಅಥವಾ ಚೋದಕಗಳು ನಮ್ಮಲ್ಲಿ ಬೇರೆ ರೀತಿಯಾದ ಅಥವಾ ಕೆಟ್ಟ ಪರಿಣಾಮ ಬೀರಬೇಕು ಅಂತ ಅಂದ್ರೆ ಒಂದು ನಿರ್ದಿಷ್ಟವಾದ ಪ್ರಮಾಣಕ್ಕಿಂತ ಜಾಸ್ತಿ ಇರಬೇಕು, ಅವಾಗ ಮಾತ್ರ ನಮಗೆ ತೊಂದರೆ ಆಗುತ್ತೆ ಹೊರತು. ಈಗ ಸಾಮಾನ್ಯವಾಗಿ ನೈಸರ್ಗಿಕವಾಗಿ ಹೌದು, ಹಾಲಲ್ಲೂ ಪ್ರಾಣಿಜನ್ಯ ಚೋದಕಗಳಿದಾವೆ, ಮಾಂಸದಲ್ಲೂ ಇದೆ, ಕೋಳಿ ಮೊಟ್ಟೆಲ್ಲೂ ಸಹ ಇದೆ. ಆದ್ರೆ ಮುಖ್ಯವಾಗಿ ಇದೆಲ್ಲ ಆಗ್ತಾ ಇರೋದೇನಕ್ಕೆ, ನೈಸರ್ಗಿಕವಾಗಿ ಆ ಒಂದು ಪ್ರಾಣಿಲಿ ಇದ್ದೇ ಇರುತ್ತೆ, ಅವುಗಳು ಸ್ರವಿಸುವಂತಹ ಎಲ್ಲಾ ಪದಾರ್ಥಗಳಲ್ಲೂ ಖಂಡಿತವಾಗ್ಲೂ ಅದು ಬಂದೇ ಬರುತ್ತೆ. ಆದ್ರೆ ಇಲ್ಲಿ ನಾವು ಕೆಲವು ಸನ್ನಿವೇಶಗಳಲ್ಲಿ ಅಥವಾ ಕೆಲವು ರಿಸರ್ಚ್ಗಳು ಸಂಶೋಧನೆಗಳು ಕೇವಲ ಹಾರ್ಮೋನ್ಗಳನ್ನ ನೀಡಿ ಕೆಲ ಸಸ್ತನಿಗಳು ಅಂದ್ರೆ ಇಲಿ ಅಥವಾ ರ್ಯಾಬಿಟ್ ಅಥವಾ ಮೈಸ್ಗಳಲ್ಲಿ ರ್ಯಾಟ್ಗಳಲ್ಲಿ ನಾವು ಸಂಶೋಧನೆ ಮಾಡಿದಾಗ ನಾವೇನ್ ಮಾಡಿರ್ತೀವಿ, ಬರೀ ಈ ಒಂದು ಹಾರ್ಮೋನ್ಗಳನ್ನ ಪೂರ್ಣ ಪ್ಯೂರ್ ಫಾರಂಗಳಲ್ಲಿ ಅವುಗಳಿಗೆ ಇಂಜೆಕ್ಟ್ ಮಾಡಿ ಅವುಗಳಿಗೆ ಕೊಟ್ಟು ಚುಚ್ಚುಮದ್ದಿರುತ್ತೆ, ಯಾವ್ಯಾವ ರೀತಿ ತೊಂದರೆ ಆಗಿದೆ, ಕ್ಯಾನ್ಸರ್ ಮಾಡಿದ್ಯಾ ಅಥವಾ ಜೀವಿತ ಅವಧಿನ ಕಡಿಮೆ ಮಾಡಿದ್ಯಾ ಅಥವಾ ಅದರದ್ದು ಲೈಂಗಿಕ ಆಸಕ್ತಿನ ಕಡಿಮೆ ಮಾಡಿದ್ಯಾ ಅನ್ನೋದನ್ನ ನಾವು ಕಂಡುಹಿಡಿಲಿಕ್ಕೆ ಪ್ರಯತ್ನ ಪಟ್ಟಿರ್ತೀವಿ. ಹೌದು, ಪ್ಯೂರ್ ಫಾರಂಗಳಲ್ಲಿ ಹಾರ್ಮೋನ್ಗಳನ್ನ ಈ ತರ ಸಸ್ತನಿಗಳಲ್ಲಿ ಕೊಟ್ಟಾಗ ತೊಂದರೆ ಆಗಿದೆ, ಆ ಮೂಲಕವಾಗಿ ಹಾರ್ಮೋನ್ಗಳು ತೊಂದರೆ ಮಾಡ್ತಾ ಇದ್ದಾವೆ ಅನ್ನೋದನ್ನ ನಾವು ಹೇಳಲಿಕ್ಕೆ ಆಗಲ್ಲ. ಯಾಕೆಂದ್ರೆ ನಾವು ಸೇವಿಸ್ತಾ ಇರತಕ್ಕಂಥ ಪದಾರ್ಥಗಳಲ್ಲಿ ನಾವು ಈ ರಿಸರ್ಚ್ಗೆ ಕೊಟ್ಟಂತಹ ಅಂಶದಲ್ಲಿ ಅಥವಾ ನಿರ್ದಿಷ್ಟ ಪ್ರಮಾಣದಲ್ಲಿ ಇರೋದಿಲ್ಲ, ಕಡಿಮೆ ಪ್ರಮಾಣದಲ್ಲಿರುತ್ತೆ. ಹಾಗಾಗಿ ಈ ಒಂದು ಪದಾರ್ಥಗಳನ್ನ ನಾವು ಎಷ್ಟೇ ತಿಂದ್ರೂ ಸಹ ಅವುಗಳಲ್ಲಿ ಪ್ರಮಾಣ ಕಡಿಮೆ ಇರೋದ್ರಿಂದ ಹಾರ್ಮೋನ್ಗಳು ನಮಗೆ ತೊಂದರೆ ಮಾಡ್ತಾ ಇಲ್ಲ. ಮತ್ತೆ ಈ ಒಂದು ದೃಷ್ಟಿಲಿ ಯಾವುದೇ ಅಧಿಕೃತವಾದ ರಿಪೋರ್ಟ್ಗಳು ಅಥವಾ ಸಂಶೋಧನೆಗಳು ಇದಕ್ಕೂ ಇದಕ್ಕೂ ಅಂದ್ರೆ ನಾವು ತಿಂದಂತ ಆಹಾರಕ್ಕೂ ಹಾರ್ಮೋನ್ಗಳಿದ್ದಾವೆ ಮತ್ತೆ ನನಗೆ ತೊಂದರೆ ಆಗಿದೆ ಮನುಷ್ಯ ಸಾರ್ವಜನಿಕವಾಗಿ ಅನ್ನೋದಕ್ಕೆ ಯಾವುದೇ ಅಧಿಕೃತವಾದ ಮಾಹಿತಿಗಳಿಲ್ಲ ಈ ನಿಟ್ಟಿನಲ್ಲಿ. ಹಾಗಾಗಿ ನಮ್ಮ ಸಾರ್ವಜನಿಕರು ಯಾವುದೇ ರೀತಿಯಾದ ಭಯನ ಇಟ್ಕೊಳ್ಳದಲೆ ಪ್ರಾಣಿಜನ್ಯ ಪದಾರ್ಥಗಳನ್ನ ಮೊದಲಿಂದ ಹೆಂಗ್ ಉಪಯೋಗಿಸ್ತಾ ಇದ್ರು ಅದೇ ರೀತಿ ಉಪಯೋಗಿಸ್ಲಿ. ಆದ್ರೆ ಇಲ್ಲಿ ಒಂದು ಮುಖ್ಯವಾಗಿ ಹೇಳೋದೇನು ಅಂದ್ರೆ ಈ ಪದಾರ್ಥಗಳನ್ನ ಉಪಯೋಗಿಸುವಾಗ ನಾವು ಎಷ್ಟೊಂದು ರೀತಿಯಾದ ಕಲರ್ ಕೊಡೋ ಅಂತಹ ಪದಾರ್ಥಗಳು, ಕೆಮಿಕಲ್ಗಳನ್ನ ಅಥವಾ ಓಡರ್ ಕೊಡೋ ಅಂತ ಪದಾರ್ಥಗಳು ಅಥವಾ ಹಾಳಾಗದಲ್ಲಿ ಇಡೋ ಅಂತಹ ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತೀವಿ ಅದರೊಳಗೆ, ಅಂತ ಸಂದರ್ಭದಲ್ಲಿ ಆ ಪದಾರ್ಥಗಳಿಂದಾಗಿ ನಮ್ಮಲ್ಲಿ ಕೆಟ್ಟ ಪರಿಣಾಮಗಳು ಆಗಿದಾವೆ ಅನ್ನೋದಕ್ಕೆ ನಮ್ಮ ಹತ್ರ ಮಾಹಿತಿ ಇದೆ, ಆಧಾರ ಇದೆ. ಆದ್ರೆ ಪ್ರಾಣಿಜನ್ಯ ವಸ್ತುಗಳಲ್ಲಿ ಹಾರ್ಮೋನ್ಗಳಿಂದಾಗಿ ಈ ರೀತಿಯಾದ ಕೆಟ್ಟ ಪರಿಣಾಮಗಳು ಆಗಿದಾವೆ ಅನ್ನೋದಕ್ಕೆ ಯಾವುದೇ ದೃಢೀಕೃತ ಮಾಹಿತಿ ಇಲ್ಲ ನಮ್ಮಲ್ಲಿ. ತಾವ್ ಹೇಳಿದ್ರಿ, ಒಂದು ಪ್ರತಿಯೊಂದು ಜೀವಿಯಲ್ಲಿ ಕೂಡ ಸಾಕಷ್ಟು ಹಾರ್ಮೋನ್ಗಳು ಅಥವಾ ಚೋದಕಗಳು ಇರುತ್ತೆ, ಅದರ ಬದುಕಿಗೆ ಅದು ಬೇಕಾಗುತ್ತೆ, ಹಂಗಾಗಿರುತ್ತೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರಿ. ಅದೇ ರೀತಿ ಪ್ರಾಣಿ ಉತ್ಪನ್ನಗಳಲ್ಲಿಯೂ ಕೂಡ ಕೆಲವೊಂದು ಹಾರ್ಮೋನ್ಗಳು ಇರುತ್ತೆ ಅಂತೇಳಿ ಹೇಳಿದ್ರಿ. ಈಗ ಉತ್ಪನ್ನಗಳಲ್ಲಿ ಯಾವೆಲ್ಲ ಹಾರ್ಮೋನ್ಸ್ ಅಥವಾ ಚೋದಕಗಳು ಇರತಕ್ಕಂತ ಸಾಧ್ಯತೆ ಇರುತ್ತೆ? ಮುಖ್ಯವಾಗಿ ನಾವು ಆರು ಬಗೆ ಅಂದ್ರೆ ವಿವಿಧ ರೀತಿಯಾದ ಹಾರ್ಮೋನ್ಗಳು ಅಥವಾ ಚೋದಕಗಳನ್ನ ನಾವು ಪ್ರಾಣಿ ಉತ್ಪಾದನೆಯಲ್ಲಿ ಮುಂಚೆ ಉಪಯೋಗಿಸ್ತಾ ಇದ್ರು. ಇವೆಲ್ಲ ಯಾವ ಅಂದ್ರೆ ನೈಸರ್ಗಿಕವಾಗಿ ಸ್ರವಿಸಲ್ಪಡೋ ಅಂತಹ ಹಾರ್ಮೋನ್ಗಳು. ಇವುಗಳಲ್ಲಿ ಮುಖ್ಯವಾಗಿ ಈಸ್ಟ್ರೊಡಿಯೋಲ್, ಪ್ರೊಜೆಸ್ಟ್ರಾನ್, ಟೆಸ್ಟೋಸ್ಟಿರಾನ್ ಅಂದ್ರೆ ಇವು ಗಂಡು ಅಥವಾ ಹೆಣ್ಣು ಲೈಂಗಿಕ ಹಾರ್ಮೋನ್ಗಳು ಇವು ಮೂರು. ಈ ಹೊಲದಲ್ಲಿ ಇನ್ನ ಮೂರು ಕೃತಕ ಹಾರ್ಮೋನ್ಗಳನ್ನು ಸಹ ಸೃಷ್ಟಿ ಮಾಡಿದ್ರು, ಬಳಕೆಯಲ್ಲಿ ಇತ್ತು. ಇದು ಯುರೋಪ್ ಆದ್ಯಂತ ಬಳಕೆಯಲ್ಲಿತ್ತು, ಈಗಲೂ ತಕ್ಕಮಟ್ಟಿಗೆ ಬಹಳ ನಿರ್ದಿಷ್ಟವಾಗಿ ಬಹಳ ತುಂಬಾ ಲೀಗಲ್ ಆಗಿ ಅದನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಬಳಕೆಯಲ್ಲಿದೆ. ಮತ್ತೆ ಅಮೆರಿಕ ಸಂಸ್ಥಾನದ ವಿವಿಧ ದೇಶಗಳಲ್ಲೂ ಸಹ ಈ ಕೆಲವು ಹಾರ್ಮೋನ್ಗಳನ್ನ ತುಂಬಾ ಕಟ್ಟುನಿಟ್ಟಾಗಿ ಉಪಯೋಗಿಸ್ತಾ ಇದ್ದಾರೆ. ನಮ್ಮ ಭಾರತದಲ್ಲೂ ಸಹ ಬೆಳವಣಿಗೆ ಅಥವಾ ಉತ್ಪಾದನೆಯನ್ನ ಹೆಚ್ಚಿಸೋಕ್ಕೋಸ್ಕರ ಯಾವುದೇ ರೀತಿಯಾದ ಹಾರ್ಮೋನ್ಗಳ ಬಳಕೆನ ಇಲ್ಲ, ನಿಷೇಧಿಸಿದೀವಿ. ಆದ್ರೆ ಕೆಲವು ಲೈಂಗಿಕ ತೊಂದರೆಗಳಿಗೆ ಪ್ರಾಣಿಗಳಲ್ಲಿ ಅಥವಾ ಚಿಕಿತ್ಸೆಗೆ ಅನುಗುಣವಾಗಿ ಬೇಕಾದಂತಹ ಕೆಲವು ಹಾರ್ಮೋನ್ಗಳನ್ನ ಅಗತ್ಯತೆ ಇದೆ, ಈಗಲೂ ಅದನ್ನ ಉಪಯೋಗಿಸ್ತಾ ಇದ್ದೀವಿ. ಆದ್ರೆ ಆ ಎಲ್ಲಾ ಹಾರ್ಮೋನ್ಗಳನ್ನು ಸಹ ಕಟ್ಟುನಿಟ್ಟಾಗಿ ನಿಯಂತ್ರಣದಲ್ಲಿದೆ, ಮತ್ತೆ ಪಶುವೈದ್ಯರ ಚೀಟಿ ಇಲ್ಲದೆ ಅವುಗಳನ್ನ ವಿತರಣೆನೂ ಮಾಡಕ್ಕಾಗೋದಿಲ್ಲ, ಮತ್ತೆ ಅವರ ಒಂದು ಉಸ್ತುವಾರಿಲೇ ಆ ಒಂದು ಹಾರ್ಮೋನ್ಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಮತ್ತೆ ಈ ಹಾರ್ಮೋನ್ಗಳನ್ನ ಉಪಯೋಗಿಸಿದಂತಹ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟವಾದ ಅವಧಿನ ಬಿಟ್ಟು ಆನಂತರನೇ ನಾವು ಆ ಮಾಂಸ ಆಗ್ಲಿ ಅಥವಾ ಹಾಲ್ನಾಗ್ಲಿ ನಾವು ಉಪಯೋಗಿಸ್ಬೇಕು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಅದಕ್ಕೆ ಅನುಗುಣವಾಗಿ ನಮ್ಮ ಪಶು ಇದ್ರು ಅಥವಾ ನಮ್ಮ ರೈತರುಗಳಿಗೆ ಅದಕ್ಕೆ ಜ್ಞಾನ ಇದೆ. ಆ ರೀತಿಯಾಗಿ ಅವರು ಈಗ ಒಂದು ಇಂಜೆಕ್ಷನ್ ಯಾವ್ದೋ ಒಂದು ಹಾರ್ಮೋನ್ ಕೊಡ್ಸಿರ್ತಾರೆ, ಅದು ಹೀಟಿಗೆ ಬರಬೇಕು ಅಂತ ಹೇಳಿ ಅದು ಇಷ್ಟು ದಿನ 7 ದಿನ ಬಿಡಬೇಕು ಅಂತ ಇರುತ್ತೆ. ಖಂಡಿತವಲ್ಲ ಅದು ಬಿಟ್ಟ ನಂತರನೇ ಹಾಲ್ನ ಅವರು ಉಪಯೋಗಿಸ ಅಂತ ಒಂದು ಜ್ಞಾನ ಇದೆ ನಮ್ಮ ರೈತರಲ್ಲಿ. ಮತ್ತೆ ಕೋಳಿಯಲ್ಲೆಲ್ಲ ಯಾವ್ದೇ ರೀತಿಯಾದ ಹಾರ್ಮೋನ್ಗಳನ್ನ ನಾವು ಉಪಯೋಗಿಸ್ತಿಲ್ಲ, ಅದೆಲ್ಲ ಸಾಮರ್ಥ್ಯ ಇರೋ ಅಂತದ್ದು ಅಥವಾ ಅವಾಗ ಅವುಗಳ ಮೊಟ್ಟೆ ಉತ್ಪಾದನೆ ಆಗ್ಬೋದು ಅಥವಾ ಬೆಳವಣಿಗೆ ಆಗ್ಬೋದು, ಅವೆಲ್ಲ ಆ ತಳಿಗೆ ಸಂಬಂಧಿಸಿದ್ದು ಮತ್ತೆ ನಾವು ನೀಡ್ತಕ್ಕಂತ ಉತ್ಕೃಷ್ಟವಾದ ಆಹಾರದಿಂದಾಗಿ ಆ ರೀತಿಯಾಗಿ ಬೆಳವಣಿಗೆ ಹೊಂದ್ತಾ ಇದ್ದಾವೆ ಅಥವಾ ಮೊಟ್ಟೆ ಇಕ್ತಾ ಇದ್ದಾವೆ ಹೊರತು ನಾವು ಹಾರ್ಮೋನ್ಗಳನ್ನ ಉಪಯೋಗಿಸಿ ನಾವು ಆ ರೀತಿ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಏನಕ್ಕೆ ಅಂದ್ರೆ ಈ ಹಾರ್ಮೋನ್ಗಳ ಬೆಲೆನೇ ಜಾಸ್ತಿ ಆಗುತ್ತೆ ಒಂದು. ಸೊ ಹಂಗಾಗಿ ಅವರು ಉತ್ಪಾದನೆ ವೆಚ್ಚನೇ ಜಾಸ್ತಿ ಆಗೋದ್ರಿಂದ ನಮ್ಮ ರೈತರು ಸಹ ಬೆಳವಣಿಗೆಗಾಗ್ಲಿ ಅಥವಾ ಉತ್ಪಾದನೆಗಾಗ್ಲಿ ಹಾರ್ಮೋನ್ಗಳನ್ನ ಉಪಯೋಗಿಸಕ್ ಹೋಗೋದಿಲ್ಲ. ಸಾಮಾನ್ಯವಾಗಿ ಇರ್ತಕ್ಕಂತ ಒಳ್ಳೆ ಆಹಾರ ಕೊಡೋಂಥದ್ದು ಅಥವಾ ತುಂಬಾ ಚೆನ್ನಾಗಿ ನೋಡಿಕೊಂಡು ಅವುಗಳನ್ನ ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳೋ ಅಂತ ಒಂದು ವಿಧಾನನೇ ಅವರು ಪಾಲಿಸ್ತಾರೆ ಹೊರತು ಹಾರ್ಮೋನ್ಗಳನ್ನ ಉಪಯೋಗಿಸೋದ್ರಿಂದ ಅವ್ರಿಗೆ ವೆಚ್ಚ ಜಾಸ್ತಿ, ಹಂಗಾಗಿ ಉಪಯೋಗಿಸೋದಿಲ್ಲ ಅವರು. ಇದ್ರ ಜೊತೆಗೆ ಈಗ ಯುರೋಪಿಯನ್ ಯೂನಿಯನ್ ನಲ್ಲಿ ಒಂದು ಕಾನೂನುಗಳ ಪ್ರಕಾರವಾಗಿ ಅವರು ಕೆಲವು ಕೋಷ್ಟಕಗಳಿದಾವೆ. 2010 ಇದೊಂದು ಜಾರಿಲಿದೆ ಯುರೋಪಿಯನ್ ಯೂನಿಯನ್ ಗಳಲ್ಲಿ. ಅಲ್ಲಿ ಹೇಳೋ ಪ್ರಕಾರ ಗರಿಷ್ಠ ಮಟ್ಟ ಅಂದ್ರೆ ಆವರೇಜ್ ಡೈಲಿ ಇಂಟೇಕ್ ಅಂದ್ರೆ ಯಾವುದೇ ಒಂದು ಹಾರ್ಮೋನ್ ನ ಪ್ರತಿದಿನ ಯಾವ ಗರಿಷ್ಠ ಮಟ್ಟ ಎಷ್ಟು ತಿನ್ಬಹುದು ಒಬ್ಬ ಮನುಷ್ಯ ಅನ್ನೋದ್ರ ಬಗ್ಗೆ ಅವರು ಮಾಹಿತಿನ ನೀಡಿದ್ದಾರೆ. ಆ ಒಂದು ಮಾಹಿತಿ ಆಧಾರದ ಮೇಲೆ ನಾವು ತಿನ್ನ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಆಹಾರ ಪದಾರ್ಥಗಳಲ್ಲಿ ಹಾರ್ಮೋನ್ಗಳ ಪ್ರಮಾಣ ಆ ಪ್ರಮಾಣಕ್ಕಿಂತ ಜಾಸ್ತಿ ಇಲ್ಲ, ತುಂಬಾ ಕಡಿಮೆನೆ ಇದೆ. ಮತ್ತೆ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಈ ಸಂತಾನೋತ್ಪತ್ತಿ ತೊಂದರೆಗಳಿಗೆ ಮಾತ್ರ ನಾವು ಉಪಯೋಗಿಸ್ತಾ ಇದೀವಿ, ಯಾವುದೇ ಬೆಳವಣಿಗೆಗಾಗಿ ನಾವು ಉಪಯೋಗಿಸ್ತಿಲ್ಲ, ಮೊಟ್ಟೆ ಉತ್ಪಾದನೆಗಾಗಿ ಉಪಯೋಗಿಸ್ತಿಲ್ಲ. ಮತ್ತೆ ಅದೇ ರೀತಿ ಈಗ ಹಾಲಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂತ ಹಾರ್ಮೋನ್ಗಳು ಯಾವುವು ಅಂತಂದ್ರೆ ನೈಸರ್ಗಿಕವಾಗಿ ಪ್ರೊಲಾಕ್ಟಿನ್ನು, ಈಸ್ಟ್ರೋಜನ್, ಪ್ರೊಜೆಸ್ಟ್ರಾನ್, ಕಾರ್ಟಿಕೋಸ್ಟೆರಾಯ್ಡ್ಸ್, ಆಂಡ್ರೋಜನ್ಸ್ ಅಂತ ಹೇಳಿ ಇವುಗಳು ಪ್ರಮಾಣನು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ನಾವು ಡೈರಿ ಹಾಲುಗಳಲ್ಲೆಲ್ಲ ಸ್ವಲ್ಪ ಹಾಲನ್ನೇ ಸಾಕಷ್ಟು ಅಗಾಧವಾದ ಪ್ರಮಾಣದಲ್ಲಿ ನಾವು ಅದನ್ನ ಡೈಲ್ಯೂಟ್ ಮಾಡೋದ್ರಿಂದ ಅವುಗಳ ಪ್ರಮಾಣ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನ ಒಂದು ಬೆಳವಣಿಗೆಗೆ ಯುರೋಪಿಯನ್ ಮತ್ತೆ ಅಮೆರಿಕದಲ್ಲೂ ಸಹ ರೀಕಾಂಬಿನೆಂಟ್ ಬೋವೈನ್ ಗ್ರೋತ್ ಹಾರ್ಮೋನ್ ಅಂತ ಹೇಳಿ ಇದೊಂದನ್ನ ಉಪಯೋಗಿಸ್ತಾ ಇದೆ. ಚಯಾಪಚಯಗೊಳ್ಳುತ್ತವೆ ಅಂದ್ರೆ ನಿಷ್ಕ್ರಿಯಗೊಳಿಸುತ್ತವೆ. ಆ ನಿಷ್ಕ್ರಿಯಗೊಳ್ಳೋದ್ರಿಂದ ಒಂದು, ಎರಡನೇದು ಇದ್ರೂ ಸಹ ಬಹಳ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ, ಮತ್ತೆ ಇನ್ನೊಂದು ವೆಚ್ಚ ಜಾಸ್ತಿ ಆಗೋದ್ರಿಂದ ಅವ್ರು ಉಪಯೋಗಿಸದಲ್ಲೇ ಇರೋದ್ರಿಂದ ಈ ಮೂರು ಅಂಶಗಳಿಂದಾಗಿ ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಯಾವುದೇ ರೀತಿಯಾದ ಹಾನಿಕಾರಕ ಮಟ್ಟದಲ್ಲಿ ಹಾರ್ಮೋನ್ಗಳು ಇಲ್ಲ. ಮತ್ತೆ ಇದಕ್ಕೆ ಪೂರಕವಾಗಿ ನಾವು ಈಗ ಹಂದಿ ತಗೊಳ್ಳೋದಾದ್ರೆ ಬೇರೆ ದೇಶಗಳಲ್ಲೆಲ್ಲ ಹಂದಿನ ಬೆಳವಣಿಗೆಯಲ್ಲಿ ತುಂಬಾ ಗ್ರೋತ್ ಹಾರ್ಮೋನ್ಗಳನ್ನ ಯೂಸ್ ಮಾಡ್ತಾ ಇದಾರೆ, ಬೋರ್ಸಿಂಗ್ ಗ್ರೋತ್ ಹಾರ್ಮೋನ್ ಅಂತ ಇದೆ. ಆದ್ರೆ ನಮ್ಮ ದೇಶದಲ್ಲಿ ನಾವೆಲ್ಲ ಬರೀ ಕಿಚನ್ ವೇಸ್ಟ್ ಅಥವಾ ವೇಸ್ಟ್ ಮೇಲೆ ಅವುಗಳನ್ನ ಪಾಲನೆ ಮಾಡ್ತಾ ಇರ್ತದೋ, ಹಂಗಾಗಿ ಯಾವುದೇ ರೀತಿಯಾದ ನಮ್ಮ ಹಂದಿ ಮಾಂಸಗಳಲ್ಲಿ ಹಾರ್ಮೋನ್ಗಳಿಲ್ಲ. ಇನ್ನು ಕೋಳಿಗೆ ಬಂದ್ರೆ ಅವುಗಳ ತಳಿ ಮತ್ತೆ ಅವುಗಳಿಗೆ ನೀಡ್ತಕ್ಕಂತ ಆಹಾರದ ಕ್ರಮ ಮತ್ತೆ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಅವುಗಳ ಕೆಪಾಸಿಟಿ ಅಂದ್ರೆ ತಾಕತ್ತಿಂದಾಗೆ ಹೊರತು ನಾವು ಯಾವುದೇ ರೀತಿಯಾದ ಹಾರ್ಮೋನ್ಗಳು ನೀಡ್ತಾ ಇಲ್ಲ. ಇನ್ನ ಹಾಲು ಅಥವಾ ಮಾಂಸಕ್ಕೆ ಬಂದ್ರೆ ಬೇರೆ ಕುರಿ ಅಥವಾ ಆಡು ಅಥವಾ ನಮ್ಮ ಜಾನುವಾರನ ಹಸು ಹಾಲಿಗೆ ಬಂದ್ರೆ ಅವುಗಳಲ್ಲೂ ಸಹ ಯಾವುದೇ ರೀತಿಯಾದ ಹಾರ್ಮೋನ್ಗಳನ್ನ ನಾವು ಕೊಡ್ತಾ ಇಲ್ಲ. ಆದ್ರೆ ಕೆಲವರು ಹೇಳ್ಬೋದು ಕೆಲವು ಹಾಲಿನ ಸ್ರವಿಸಕ್ಕೋಸ್ಕರ ಕೆಲವು ಎಮ್ಮೆಗಳಲ್ಲಿ ಅಥವಾ ಕೆಲವು ಹಾಲು ಕರಿಯಕ್ಕೆ ತೊಂದರೆ ಮಾಡುವಂತಹ ಹಸುಗಳಲ್ಲಿ ಆಕ್ಸಿಟೋಸಿನ್ ಅನ್ನೋ ಒಂದು ಹಾರ್ಮೋನ್ ನ ಚುಚ್ಚುಮದ್ದು ತರ ನೀಡಿ ಅದನ್ನ ಹಾಲು ಕರೆಯುವಂತಹ ಪದ್ಧತಿನ ಫಾಲೋ ಮಾಡ್ತಾ ಇದಾರೆ ಕೆಲವರು. ಆದ್ರೆ ಈ ಹಾರ್ಮೋನು ಸಹ ಪಶುವೈದ್ಯರ ಚೀಟಿ ಇಲ್ದಲೆ ವಿತರಣೆ ಇಲ್ಲ, ಇದನ್ನು ಸಹ ಕಟ್ಟುನಿಟ್ಟಾಗಿದೆ ನಮ್ಮ ದೇಶದಲ್ಲಿ. ಆದ್ರೆ ಕೆಲವು ಸತಿ ಸಿಗಬಹುದು, ಬಟ್ ಆದ್ರೆ ಇದ್ರ ಪ್ರಕಾರವಾಗಿ ನಾನು ಹೇಳೋದಾದ್ರೆ ಈ ವಿಷಯದಲ್ಲಿ ಅಂದ್ರೆ ಈ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ಗೆ ಅದ್ರದ್ದು ಚಟುವಟಿಕೆ ಅವಧಿ ಬಹಳ ಕಡಿಮೆ ಇದ್ದು 30 ಸೆಕೆಂಡ್ ಇಂದ 1 ನಿಮಿಷ ಅಥವಾ 1.5 ನಿಮಿಷದವರೆಗೂ ಇದ್ದು ಅವರು ಆ ರೀತಿಯಾಗಿ ಚುಚ್ಚುಮದ್ದು ಕೊಟ್ಟು ಅದನ್ನ ಹಾಲು ಕರೆದ್ರು ಸಹ ಆ ಒಂದು ಪ್ರಮಾಣ ಹಾಲಲ್ಲಿ ಏನ್ ಬರುತ್ತೆ ಅದು ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಆ ಹಾಲಿನ ಆತ ಬೇರೆ ಹಾಲಿನೊಂದಿಗೆ ಅದ್ ಮಿಕ್ಸ್ ಮಾಡೋದ್ರಿಂದ ಅದರದ್ದು ಪ್ರಮಾಣ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ. ಹಂಗಾಗಿ ಆ ಚುಚ್ಚುಮದ್ದು ಕೊಟ್ಟು ಹಾಲು ಕರೆದು ನಾನು ಆ ಹಾಲನ್ನ ನಾನೇ ಉಪಯೋಗಿಸಿದ್ರು ಸಹ ಅದು ಹೆಚ್ಚಿನ ಪ್ರಮಾಣದಲ್ಲಿ ಹಾರ್ಮೋನ್ ಇಲ್ದಲೇ ಇರೋದ್ರಿಂದ ನಮಗ್ ತೊಂದರೆ ಮಾಡೋದಿಲ್ಲ. ಇನ್ನ ಇದಕ್ಕೆ ಸಂಬಂಧಿಸಿದಂಗೆ ನಾವು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 200-250 ಗ್ರಾಂ ಮೊಸರು ಸೇರಿಸಿದಂಗೆ ನಾವು ತಗೊಳ್ತಾ ಇದೀವಿ. ಈ ಒಂದು ಪ್ರಮಾಣದಲ್ಲಿ ನಾವು ಪ್ರಾಣಿಜನ್ಯ ಉತ್ಪನ್ನಗಳನ್ನ ಹಾಲನ್ನ ತಗೊಳ್ತಾ ಇರುವಾಗ ನಮ್ಮ ಯಕೃತ್ ಏನಿದೆ ಅದು ಚಯಾಪಚಯ ಮಾಡುವಂತಹ ಕೆಪಾಸಿಟಿ ಪೂರ್ತಿ ಇದೆ ಅದಕ್ಕೆ, ಮತ್ತೆ ಪ್ರಮಾಣ ಏನಿರುತ್ತೆ ಅದನ್ನ ನಿಷ್ಕ್ರಿಯಗೊಳಿಸುತ್ತೆ. ಹಂಗಾಗಿ ನಮ್ಮ ರೈತರು ತಗೋಬಹುದು. ಮತ್ತೆ ಇನ್ನೊಂದು ಇದಕ್ಕೆ ಸಂಬಂಧಿಸಿದಂಗೆ ನಾನು ಹೇಳೋದೇನು ಅಂದ್ರೆ ಕೆಲವು ಕೆಟ್ಟ ನಂಬಿಕೆಗಳು ಅಥವಾ ಅವೈಜ್ಞಾನಿಕ ನಂಬಿಕೆಗಳನ್ನ ನಮ್ಮ ಸಾರ್ವಜನಿಕರು ತಗೊಂಡಿದ್ದಾರೆ. ಏನು ಕೋಳಿ ಏನು ಮೊಟ್ಟೆ ಇಡ್ತಾ ಇದೆ, ತುಂಬಾ ಜಾಸ್ತಿ ಮೊಟ್ಟೆ ಇಟ್ಟಕ್ಕೆ ರೈತರು ಹಾರ್ಮೋನ್ ಕೊಡ್ತಾ ಇದಾರೆ, ಹಾಲು ಅಷ್ಟೊಂದು ಕೊಡ್ಲಿಕ್ಕೆ ಹಾರ್ಮೋನ್ ಕೊಡ್ತಾ ಇದಾರೆ, ಹಂಗಾಗಿ ನಾವು ತಿನ್ನಬಾರದು, ತಿನ್ನೋದ್ರಿಂದನೇ ನಮಗೆ ಕೆಲವು ಕಾಯಿಲೆಗಳಾಗ್ತಾ ಇದಾವೆ, ನನಗೆ ಥೈರಾಯ್ಡ್ ಬಂತಾ ಇದೆ, ನನಗೆ ದೇಹ ತೂಕ ಜಾಸ್ತಿ ಆಗ್ತಾ ಇದೆ ಅಥವಾ ನನ್ನ ಆರೋಗ್ಯ ಹಾಳಾಗ್ತಾ ಇದೆ ಅನ್ನೋದು ಒಂದು ಅವೈಜ್ಞಾನಿಕವಾಗಿ ತಿಳ್ಕೊಂಡಿದ್ದಾರೆ. ಈ ರೀತಿಯಾಗಿ ಪದಾರ್ಥಗಳನ್ನ ತಿನ್ನೋದ್ರಿಂದ ಮನುಷ್ಯರಲ್ಲಿ ತೊಂದರೆ ಆಗ್ತಾ ಇದೆ ಅನ್ನೋದಕ್ಕೆ ಯಾವುದೇ ದೃಢೀಕೃತವಾದ ಮಾಹಿತಿ ಅಥವಾ ಆಧಾರ ಅಥವಾ ಸಂಶೋಧನೆ ಇಲ್ಲಿವರೆಗೂ ದೃಢೀಕರಣಗೊಳಿಸಿಲ್ಲ. ದಯವಿಟ್ಟು ಈ ಒಂದು ದೃಷ್ಟಿಲಿ ನಮ್ಮ ರೈತರಲ್ಲಿ ಮತ್ತೆ ನಮ್ಮ ಸಾರ್ವಜನಿಕರಲ್ಲಿ ಈ ವಿಚಾರವಾಗಿ ಒಂದು ಸ್ವಲ್ಪ ಜ್ಞಾನ ಅರಿವನ್ನ ಮೂಡಿಸಬೇಕಾಗುತ್ತೆ ಒಂದು. ಎರಡನೇದು, ಈಗ ಆಲ್ರೆಡಿ ನಮ್ಮ ದೇಶದಲ್ಲೂ ಸಹ ಎಲ್ಲಾ ಹಾರ್ಮೋನ್ಗಳ ಬಳಕೆನೂ ನಿಷೇಧ ಆಗಿದ್ರು ಸಹ ಕೆಲವು ಲೈಂಗಿಕ ಸಂತಾನೋತ್ಪತ್ತಿಗೆ ಪೂರಕವಾಗಿ ಬೇಕಾದಂತಹ ಕೆಲವು ಕಾಯಿಲೆಗಳಲ್ಲಿ ಮಾತ್ರ ನಾವು ಚಿಕಿತ್ಸೆಗೆ ಉಪಯೋಗಿಸ್ತಾ ಇರೋದ್ರಿಂದ ಅವು ಸಾಮಾನ್ಯವಾಗಿ ಮಾರ್ಕೆಟ್ನಲ್ಲಿ ಲಭ್ಯ ಇಲ್ದಲೇ ಇರೋದ್ರಿಂದ, ಅದರಲ್ಲೂ ಪಶುವೈದ್ಯರ ಚೀಟಿ ಇಲ್ದಲೇ ಅವುಗಳು ಸಿಗೋದೇ ಇಲ್ಲ ಆಕ್ಚುಲಿ. ಹಾಗಾಗಿ ನಮ್ಮ ರೈತರು ತೊಂದರೆ ಪಡಬೇಕಾಗಿಲ್ಲ, ಹೆದರ್ಬೇಕಾಗಿಲ್ಲ, ನಮ್ಮ ಜನ ಸಾರ್ವಜನಿಕರು ಹೆದರ್ಕೊಳ್ದಂಗೆ ಮಾಡಬಹುದು. ಈಗ ತಾವು ಹೇಳಿದ್ರಿ ಒಂದಷ್ಟು ಪ್ರಮಾಣದಲ್ಲಿ ಹಾರ್ಮೋನು ಇರುತ್ತೆ ಉತ್ಪನ್ನಗಳಲ್ಲಿ, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳಿದ್ರಿ. ಈ ಕಡಿಮೆ ಪ್ರಮಾಣದಲ್ಲಿ ಇರತಕ್ಕಂತಹ ಹಾರ್ಮೋನು ಕೂಡ ನಮ್ಮ ಆರೋಗ್ಯದ ಮೇಲೆ ಏನಾದರೂ ದುಷ್ಪರಿಣಾಮವನ್ನು ಉಂಟು ಮಾಡುತ್ತಾ? ಕಡಿಮೆ ಪ್ರಮಾಣ ಅಂತ ನಾನು ಏನ್ ಹೇಳ್ತಾ ಇದ್ದೀನಿ, ಆ ಪ್ರಮಾಣದಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ಆರೋಗ್ಯದ ಮೇಲೆ ಅವು ದುಷ್ಪರಿಣಾಮ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಒಂದು. ಎರಡನೇದು, ನಮ್ಮ ಯಕೃತ್ ಏನಿದೆ ಅವುಗಳನ್ನ ಸಂಪೂರ್ಣವಾಗಿ ನಿಷ್ಕ್ರಿಯಗೊಳಿಸುತ್ತೆ. ಹಾಗಾಗಿ ಜನ ಎದುರಬೇಕಾಗಿಲ್ಲ. ಇತ್ತೀಚೆಗೆ ಇನ್ನೊಂದಿದೆ ಏನು ಅಂತ ಅಂದ್ರೆ, ಹಾಲನ್ನ ಪ್ರಾಣಿಗಳನ್ನೇ ಅಥವಾ ಹಸುಗಳನ್ನೇ ಸಾಕಿ ಉತ್ಪಾದನೆ ಮಾಡಬೇಕಾಗಿಲ್ಲ, ಇನ್ನು ಯಾವ್ಯಾವುದೋ ಬೇರೆ ಬೇರೆ ರೂಪದಲ್ಲಿ ಅದರ ಉತ್ಪಾದನೆಯನ್ನ ಮಾಡ್ತಾರೆ, ಯೂರಿಯಾವನ್ನ ಹಾಕ್ತಾರೆ, ಮತ್ತೆ ಹಸುಗಳನ್ನ ಸಾಕಿರ್ತಕ್ಕಂಥವ್ರು ಹಾಲು ಹೆಚ್ಚಾಗ್ಲಿ ಅಂತ ಹೇಳಿ ಕೆಲವು ಹಾರ್ಮೋನ್ಗಳನ್ನ ಇಂಜೆಕ್ಟ್ ಮಾಡ್ತಾರೆ, ಇಂಥದ್ರಿಂದ ಏನಾದರೂ ತೊಂದರೆ ಆಗುತ್ತೆ? ಹೌದು, ಈ ಯೂರಿಯಾ ಅಂತ ಏನ್ ಹೇಳಿದ್ರಿ, ಇದನ್ನ ಅವುಗಳನ್ನ ಶೇಖರಣೆ ಮಾಡುವಾಗ ಮತ್ತೆ ಉತ್ಪಾದನೆ ಮಾಡುವಾಗ ಕೆಲವರು ಯೂಸ್ ಮಾಡ್ತಾ ಇದಾರೆ ರೈತರು, ಅವುಗಳನ್ನ ಅವಧಿನ ಹಾಳಾಗ್ದಂಗೆ ಇಡೋಂತಹ ಸಂದರ್ಭಕ್ಕೋಸ್ಕರ ಯೂಸ್ ಮಾಡ್ತಾ ಇದಾರೆ. ಹೌದು, ಯೂರಿಯಾ ನಮ್ಮ ದೇಹಕ್ಕೆ ಹಾನಿ ಮಾಡುತ್ತೆ, ಪರ್ಟಿಕ್ಯುಲರ್ ಆಗಿ ಅದರಲ್ಲೂ ಮುಖ್ಯವಾಗಿ ಲಿವರ್ ಮತ್ತೆ ಕಿಡ್ನಿನ ಹಾಳು ಮಾಡುತ್ತೆ. ಹಂಗಾಗಿ ನಮಗೆ ಯಾವುದೇ ಆಹಾರಗಳನ್ನ ನಾವು ಈಗ ಖರೀದಿ ಮಾಡಕ್ ಹೋದಾಗ ನಾನು ಹೇಳೋದು, ನನಗೆ ಗೊತ್ತಿರ್ತಕ್ಕಂತ ಜನರಿಂದ ಅಥವಾ ರೈತ ಸಮುದಾಯದಿಂದನೇ ತಗೋಬೇಕು, ಅಥವಾ ಬ್ರ್ಯಾಂಡೆಡ್ ಉತ್ಕೃಷ್ಟವಾದ ಕಂಪ್ನಿಗಳಿಂದನೇ ನಾನು ಖರೀದಿ ಮಾಡೋದು ಒಳ್ಳೇದು. ಅವಾಗ ನನಗೆ ಅವರು ಹಾರ್ಮೋನ್ ಯೂಸ್ ಮಾಡಿದಾರ ಅಥವಾ ಈ ಬೇರೆ ಯಾವ್ದಾರ ಕೆಮಿಕಲ್ನ ಆಡ್ ಮಾಡಿದಾರ ಅದರೊಳಕ್ಕೆ ಅನ್ನೋದು ತಿಳಿದಿರುತ್ತೆ. ಹಾಗಾಗಿ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬಹುದು. ಆಗ್ಲೇ ಒಂದ್ ಮಾತು ಹೇಳಿದ್ರಿ, ಹಾರ್ಮೋನ್ಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ, ಅದಿದ್ರೂ ಕೂಡ ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಲೀಟರ್ನಲ್ಲಿ ಬೆರೆತು ಅದರ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ. ಇನ್ ಕೆಲವರು ಹಸು ಸಾಕ್ತಾರೆ, ಅವರು ನೇರವಾಗಿ ಅದರ ಬಳಕೆಯನ್ನ ಮಾಡ್ತಾರೆ. ನೀವೀಗ ಹೇಳ್ದಾಗೆ ಯಾರೋ ಒಬ್ಬರು ಮನೆಗೆ ಇಬ್ಬರು ಮನೆಗೆ ಹಾಲನ್ನು ಕೂಡ ಅವರು ವರ್ತನೆಯ ರೂಪದಲ್ಲಿ ಕೊಡಬಹುದು, ಅವ್ರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ವರ್ತನೆಯಲ್ಲಿ ಕೊಡುವಂತಹ ಏನು ಸಮುದಾಯ ನಮ್ಮ ರೈತರು ಇದಾರೆ, ಅವರು ಯಾವುದೇ ರೀತಿಯಾದ ಈ ತರ ಹಾರ್ಮೋನ್ಗಳನ್ನ ಬಳಕೆ ಮಾಡಕ್ ಹೋದ್ರೆ ಖಂಡಿತವಲ್ಲ ಅವ್ರಿಗೆ ವೆಚ್ಚ ಜಾಸ್ತಿ ಆಗುತ್ತೆ, ಮತ್ತೆ ಅವ್ರ ನಂಬಿಕೆನ ಕಳ್ಕೊತಾರೆ. ಯಾಕೆಂದ್ರೆ ಅವ್ರನ್ನ ಪದೇ ಪದೇ ಆ ಒಂದು ಗ್ರಾಹಕರನ್ನ ಅವರು ಸಂದಿಸ್ತಲೇ ಇರಬೇಕು. ಹಾಗಾಗಿ ಬೇರೆ ಬೇರೆ ರೀತಿ ಅನಧಿಕೃತವಾಗಿ ಏನಾದ್ರು ಉಪಯೋಗ ಮಾಡಿ ಅವ್ರು ಮಾಡಕ್ ಹೋದ್ರೆ ಅವ್ರಿಗೆ ವೆಚ್ಚ ಜಾಸ್ತಿ, ಮತ್ತೆ ಸಾಮಾಜಿಕವಾಗಿ ಅವರು ಬಹಿಷ್ಕಾರ ಆಗುವಂತ ಸಂದರ್ಭ ಇರುತ್ತೆ. ಹಂಗಾಗಿ ಆತರ ವರ್ತನೆ ಹಾಕುವಂತವ್ರು ಅಥವಾ ಒಂದೇ ಎರಡೋ ಮೂರೋ ಮನೆಗೆ ಕೊಡೋ ಅಂತಹ ಒಂದು ಜಾನುವಾರು ಸಾಕಿರುವಂತವ್ರು ರೈತರುಗಳು ಆ ರೀತಿಯಾಗಿ ಉಪಯೋಗಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ತೊಂದರೆಗಳು ಆಗುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ. ಅದಕ್ಕೆ ಪೂರಕವಾಗಿ ಕೆಲವು ದಾಖಲಾತಿಗಳು ಆಗಿದಾವೆ, ಆಲ್ರೆಡಿ ಸಂಶೋಧನೆಗಳು ನಡೆದಿದ್ದಾವೆ. ಈಗ ಕಲರ್ನ ಆರೆಂಜ್ ಕಲರ್ ಕೊಡ್ಲಿಕ್ಕೆ ಅಥವಾ ರೆಡ್ ಕಲರ್ ಕೊಡ್ಲಿಕ್ಕೆ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಆ ಬೆಳಕೆಯಿಂದಾಗಿ ಅದು ಅತಿ ಚಿಕ್ಕ ಪ್ರಮಾಣದಲ್ಲೂ ಬಹಳ ಅಲ್ಪ ಪ್ರಮಾಣದಲ್ಲೂ ತೊಂದರೆ ಮಾಡುವಂತಹ ಕ್ಯಾನ್ಸರ್ ಮಾಡುವಂತಹ ಸಾಧ್ಯತೆ ಇದೆ. ಆ ರೀತಿಯಾಗಿ ತೊಂದರೆ ಆಗ್ತಾ ಇದೆ ಹೊರತು ಪೂರ್ಣ ನೈಸರ್ಗಿಕವಾಗಿ ಇರತಕ್ಕಂತ ಹಾರ್ಮೋನ್ ನಿಂದಾಗಿ ಮನುಷ್ಯರಿಗೆ ತೊಂದರೆ ಆಗ್ತಾ ಇಲ್ಲ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ ಇದೆ, ದಯವಿಟ್ಟು ತಗೊಳ್ಳಿ, 9008062900802062. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ ಹಾಸನ ವಿದ್ಯಾನಗರ ವಿಜಯ ಸ್ಕೂಲ್ ಹಿಂಭಾಗ ಇರತಕ್ಕಂತ ನಮ್ಮ ಮಹಾವಿದ್ಯಾಲಯಕ್ಕೆ ನೀವು ಯಾವುದೇ ಸಮಯದಲ್ಲಿ ಬರಬಹುದು. ಅಲ್ಲಿ ನಮ್ಮ ವಿಸ್ತರಣಾ ಶಿಕ್ಷಣ ಕೇಂದ್ರ ಅಂತಾನೆ ಒಂದಿದೆ, ಅಥವಾ ನಾವುಗಳೆಲ್ಲ ಅಲ್ಲಿ ನಿಮಗೆ ದೊರೆಯುವಂತಹ ಸನ್ನಿವೇಶ ಇದೆ. ಮತ್ತೆ ನಮ್ಮಲ್ಲೂ ಸಹ ಅನೇಕ ಟ್ರೈನಿಂಗ್ ಪ್ರೋಗ್ರಾಮ್ಗಳು ತರಬೇತಿ ಕಾರ್ಯಕ್ರಮಗಳು ನಡೆಯುತ್ತವೆ, ಕಾರ್ಯಾಗಾರಗಳು ನಡೆಯುತ್ತವೆ, ಅವುಗಳ ಬಗ್ಗೆ ನಮ್ಮ ಆಲ್ ಇಂಡಿಯಾ ರೇಡಿಯೋದಲ್ಲೇ ಬಿತ್ತರ ಆಗುತ್ತೆ, ಅಲ್ಲಿ ನೀವು ತಿಳಿಬಹುದು. ಮತ್ತೆ ನಮ್ಮ ನಂಬರ್ಗಳಲ್ಲೂ ಸಹ ನೀವು ಫೋನ್ ಮಾಡಬಹುದು, ಇಲ್ಲ ನೀವು ಈಗ ವಾಟ್ಸಪ್ಗಳಿದಾವೆ ನೀವು ವಾಟ್ಸಪ್ ಮಾಡಬಹುದು. ಆ ಮೂಲಕವಾಗಿ ನಿಮ್ಗೆ ಏನೇ ತೊಂದರೆ ಇದ್ರು ಅಂದ್ರೆ ವೈಜ್ಞಾನಿಕವಾಗಿ ನಿಮ್ಗೆ ಏನೇ ನಮ್ಗೆ ಡೌಟ್ ಗಳಿದಾವೆ, ನನಗೆ ಅದ್ರ ಬಗ್ಗೆ ತಿಳಿಬೇಕು ವಿವರವಾಗಿ ಅಂತ ಅಂದ್ರೆ ನಮ್ಮನ್ನು ಖಂಡಿತ ನೀವು ಸಂಪರ್ಕಿಸಬಹುದು. ಒಳ್ಳೇದು ಡಾಕ್ಟರ್ ಹೇಮಂತ್ ಗೌಡ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಚೋದಕಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಪ್ರಾಣಿಜನ್ಯ ಉತ್ಪನ್ನಗಳಲ್ಲಿ ಹಾರ್ಮೋನ್ಗಳ ಉಳಿಕೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಕೆ ಹೇಮಂತ್ ಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ.